ಕಾಫಿಯಲ್ಲಿ ಮಳೆ ಅಥವಾ ಬೇರೆ ಏನಾದ್ರೂ ಕಾರಣದಿಂದ ಫಸಲು ಕಮ್ಮಿ ಆದ್ರೆ ನಮ್ಮ ಮೇನ್ ಆಧಾರ ಇರುವುದೇ ಕಾಫಿಯಲ್ಲಿ. ಅದು ವ್ಯತ್ಯಾಸ ಆದ್ರೆ ಬೇರೆ ಏನು, ಕಾಳು ಮೆಣಸು ಅಂದ್ರೆ ಬಹಳ ಸೂಕ್ಷ್ಮ, ಸ್ವಲ್ಪ ಪ್ರಕೃತಿಯಲ್ಲಿ ವ್ಯತ್ಯಾಸ ಆದ್ರೂ ಏನು ಸಿಗೋದಿಲ್ಲ. ಅದಕ್ಕೆ ನಾವು ಯೋಚನೆ ಮಾಡಿದಾಗ ಅಡಿಕೆ ಒಂದು ಪರ್ಯಾಯ ಬೆಳೆಯಾಗಿ ಬೆಳಿಬಹುದು ಅಂತ ಅನಿಸ್ತು. ಹಾಗಾಗಿ ಅಡಿಕೆಯನ್ನು ಬೆಳೆಯಕ್ಕೆ ಮತ್ತೆ ಬೆಲೆನೂ ಚೆನ್ನಾಗಿರುತ್ತೆ, ಬೆಲೆನೂ ಚೆನ್ನಾಗಿರ್ತದೆ, ಮತ್ತೆ ಖರ್ಚು ಅಷ್ಟೇ ಬಹಳ ಕಮ್ಮಿ. ಕಾಫಿಗೆ 100 ರೂಪಾಯಿ ಖರ್ಚಾದ್ರೆ ಇದಕ್ಕೆ ಬರೀ 30 ರೂಪಾಯಿ ಖರ್ಚಾಗೋದು. ಅಷ್ಟು ಕಮ್ಮಿ ಖರ್ಚಲ್ಲಿ ಒಳ್ಳೆ ಇಳುವರಿ ಪಡೆದು ಯಾವುದೇ ಪ್ರತಿಕೂಲ ಹವಾಮಾನ ಇದ್ರೂ ಸಮೇತ ನಾವು ಒಳ್ಳೆ ಬೆಳೆಯನ್ನು ಪಡಿಬಹುದು. ಅಂದ್ರೆ ಈಗ ಗದ್ದೆನಲ್ಲಿ ಸುಮಾರು ಒಂದು 4 ಎಕರೆ ಈ ಅಡಿಕೆ ಬೆಳೀತಿದ್ವಿ ಅಂತ ಹೇಳಿದ್ರಿ. ಹೌದು. ಈ ಅಡಿಕೆ ಬೆಳೆಯೋದಕ್ಕೆ ಏನು ಮಾರ್ಪಾಡು ಮಾಡ್ಕೊಂಡ್ರಿ ಗದ್ದೆನಲ್ಲಿ? ಗದ್ದೆನಲ್ಲಿ ಮಾರ್ಪಾಡು ಅಂದ್ರೆ ಚರಂಡಿ, 9 ಅಡಿಗೆ 9 ಅಡಿಗೆ ಅಡಿಕೆ ಸಾಲು ಬರ್ತದೆ. ಅದಕ್ಕೆ ನೀರು ನಿಲ್ಬಾರದು, ಅದಕ್ಕೆ ಆಳವಾದ ಬಸಿಗಾಲುವೆ ಹಾಕಿ ಚರಂಡಿ ಮಾಡಬೇಕು. ಮತ್ತೆ ಅಡಿಕೆ ನಡುವ ಗುಂಡಿ 1.5 ಅಡಿ ಆಳ, 2 ಅಡಿ ಅಗಲ ಇರಬೇಕು. ಆಮೇಲೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಗುಂಡಿಯ ಅರ್ಧ ಭಾಗಕ್ಕಿಂತ ಮಾತ್ರ ಹಾಕಬೇಕು. ಅದ್ರ ಮಧ್ಯದಲ್ಲಿ ಅಡಿಕೆ ಸಸಿಯನ್ನು ನೆಡಬೇಕು. ಆಮೇಲೆ 2-3 ವರ್ಷದಲ್ಲಿ ನಮಗೆ ಬೇರೆ ಕೊಟ್ಟಿಗೆ ಗೊಬ್ಬರ ಅಥವಾ ಸೊಪ್ಪು ಅದನ್ನು ಹಾಕಿ ಕಾಲಕ್ರಮೇಣವಾಗಿ ಆ ಗುಂಡಿಯನ್ನು ಮುಚ್ಚುತ್ತಾ ಬರಬೇಕು. ಮರ ದೊಡ್ಡದಾದ್ಮೇಲೆ ಅದು ಸುತ್ತ ಒಂದು 1.5 ಅಡಿಯಷ್ಟು ಚರಂಡಿಯಾಗಿ ಇಟ್ಟು ಅದಕ್ಕೆ ನಾವು ಏನೆಲ್ಲ ಗೊಬ್ಬರ ಹಾಕಬೇಕು ಅದನ್ನು ಹಾಕಬೇಕು. ಅದಲ್ಲದೆ ಎತ್ತರದಲ್ಲಿ ಮಣ್ಣು ಹಾಕೋದು ಮಾಡಿದ್ರೆ ಪೋಷಕಾಂಶಗಳು ನಷ್ಟ ಆಗ್ತದೆ, ಅಡಿಕೆ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಮಾಡಿದ್ರೆ ಅಡಿಕೆ ಚೆನ್ನಾಗಿ ಬರ್ತದೆ. ಅಂದ್ರೆ ಯಾವ ತಳಿ ಅಡಿಕೆಯನ್ನು ಹಾಕೊಂಡಿದ್ದೀರಾ ತಾವು? ಮುಖ್ಯವಾಗಿ ತೀರ್ಥಹಳ್ಳಿ. ತೀರ್ಥಹಳ್ಳಿ ಎತ್ತರ ಅಂದ್ರೆ ಎತ್ತರ, ಆದ್ರೆ ಕೊಡಗಿನ ಹವಾಗುಣಕ್ಕೆ ಬಹಳ ಸೂಕ್ತವಾಗಿದೆ. ಈಗ ಯಾವುದೋ ಹೊರನಾಡು ಅಂತ ಒಳ್ಳೇದು ಅಂತ ಹೇಳ್ತಾರೆ, ಆದ್ರೆ ನಾವು 90% ತೀರ್ಥಹಳ್ಳಿ ಇರುತ್ತೆ. ಸ್ವಲ್ಪ ಮಂಗಳ ಇದೆ ನಮಗೆ, ತೀರ್ಥಹಳ್ಳಿ ಬಹಳ ಒಳ್ಳೆ ಪರಿಣಾಮ ಕೊಟ್ಟಿದೆ. ಅಂದ್ರೆ ಮಳೆನೂ ತಡ್ಕೊಂಡು ಬೆಳೆಯುತ್ತೆ. ಹೌದು, ಎಷ್ಟೇ ಮಳೆ ಬಂದ್ರು ಅದನ್ನ ತಡೀತದೆ. ಅಂದ್ರೆ ಸಸಿಗಳು ಎಲ್ಲಿ ಕೊಂಡ್ಕೊಂಡ್ರಿ ನೀವು? ಮೊದಲು ನಾವು ತೀರ್ಥಹಳ್ಳಿಂದ ತರಿಸಿದ್ವಿ, ತಂದೆಯವರು ತಂದಿದ್ದು. ಶಿವಮೊಗ್ಗದ ತೀರ್ಥಹಳ್ಳಿಂದ ತಂದು ನಟ್ಟು ಅದನ್ನ ಬೆಳೆಸಿದೀವಿ. 9 ಅಡಿ 9 ಅಡಿಗೆ ಅದು ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ, ಆ ಲೆಕ್ಕದಲ್ಲಿ ನಡಬೇಕು. ಅಂದ್ರೆ ಒಂದರದ್ದು ನರಳು ಇನ್ನೊಂದಕ್ಕೆ ಬೀಳ್ಬೇಕು ಹಾಗೆ. ಕಾರಣ ಏನು? ಆಗ ಸ್ಪ್ಲಿಟ್ ಬಾರ್ಕಿಂಗ್ ಹೇಳ್ತೀವಿ, ಕಾಂಡ ಸೀಳೋದು ಸೀಳೋದು, ಅದು ತಡೀತದೆ. ಎಷ್ಟೋ ಜನರಲ್ಲಿ ಕಾಂಡ ಸೀಳುವಿಕೆ ಆಗ್ತಾ ಇದೆ, ಅದು ಬಿಸಿಲಿಂದ ಅಲ್ಲ, ಅದು ಗೊಬ್ಬರ ಜಾಸ್ತಿಯಾಗಿ ಯೂರಿಯಾ ಜಾಸ್ತಿಯಾಗಿ ಅದರಿಂದ ಆಗೋ ಚಾನ್ಸಸ್ ಜಾಸ್ತಿ. ಯಾಕಂದ್ರೆ ನಾನು 2-3 ಅಡಿಕೆಗೆ ಅಂತಲೇ ಇರೋ ತೋಟಗಾರಿಕೆ ಸೆಮಿನಾರ್ಗೆ ಹೋಗಿ ಅಲ್ಲಿ ಅವ್ರ ವಿಜ್ಞಾನಿಗಳು ಹೇಳಿದ್ದಾರೆ, ಅದು ಕೇವಲ ಬಿಸಿಲಿಂದ ಅಲ್ಲ, ಯೂರಿಯಾ ಜಾಸ್ತಿಯಾಗಿ. ಈಗ ತೋಟಗಾರಿಕೆ ಬೆಳೆಗೆ ಬಹಳ ಕಮ್ಮಿ ಯೂರಿಯಾ ಸಾಕು, ಕಾಫಿಗೆ ಇರೋಷ್ಟು ಬೇಡ. ಕಾಫಿದು 1/3 ಯೂರಿಯಾ ಇದ್ರೆ ಸಾಕು. ಅದರಿಂದ ಹಾಗೆ ಮಾಡಿದಾಗ ನಮಗೆ ಸೀಳುವುದು ಬಹಳ ಕಮ್ಮಿ ಆಯಿತು, ಮತ್ತೆ ಅಡಿಕೆ ಬೆಳವಣಿಗೆಯಲ್ಲಿ ನಮಗೆ ಸುಮಾರು ಉತ್ತಮ ರೀತಿಯಲ್ಲಿ. ಮತ್ತೆ ಮಧ್ಯಾಹ್ನ ಆದ್ಮೇಲೆ ಏನು ಬಿಸಿಲು ಬರುತ್ತಲ್ಲ, ಹೌದು, ಅದು ಸ್ವಲ್ಪ ತೊಂದರೆ ಕೊಡುತ್ತೆ ಅಡಿಕೆಗೆ ಅಂತ ಕೇಳಿದೀವಿ. ಅದು ಮೇಯ್ನ್ ಆಗಿ ನಮ್ಮ ಗೊಬ್ಬರ, ಗೊಬ್ಬರದಲ್ಲಿ ನಾವು ವ್ಯತ್ಯಾಸ ಮಾಡಿದ್ರೆ ಅಡಿಕೆಗೆ ತೊಂದರೆ ಆಗ್ತದೆ. ಅದಲ್ಲದೆ ಒಂದು ರೀತಿಯಲ್ಲಿ ನಾವು ತೋಟಗಾರಿಕೆ ಗಿಡಗಳಿಗೆ ಯಾವ ರೀತಿಯಲ್ಲಿ ಗೊಬ್ಬರ ಬೇಕು ಆ ರೀತಿಯಲ್ಲಿ ಹಾಕಿದ್ರೆ ಯಾವುದೇ ತೊಂದರೆ ಬರೋದಿಲ್ಲ. ಮತ್ತೆ ತುಂಬಾ ಒಣಗಿದ ಜಾಗದಲ್ಲಿ ನೀರಿನ ನಿರ್ವಹಣೆ ಬೇಕು, ಸ್ಪ್ರಿಂಕ್ಲರ್ ಮಾಡಲೇಬೇಕು. ಡ್ರಿಪ್ ಇರಿಗೇಷನ್ ಬೇಕು ಅಂತಲೇ ಇಲ್ಲ, ಮಾಮೂಲು ಆಗಿ ನೀರು ಇಡ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಗೊಬ್ಬರ, ಗೊಬ್ಬರ ಕೊಡಬೇಕು. ಯಾವ ಗೊಬ್ಬರ ಯಾವ ಬೆಳೆಗೆ ಎಷ್ಟು ಗೊಬ್ಬರ ಕೊಡಬೇಕು ಅಂತ ಹೇಳೋದು ರೈತ ತಿಳಿದಿರಬೇಕು. ಈಗ 4 ಎಕರೆಯನ್ನ ಭತ್ತದ ಗದ್ದೆ ಇರುವಂತ ಜಮೀನಲ್ಲಿ ಹಾಕೊಂಡಿದ್ದೀರ ನೀವು? ಹೌದು. ಇನ್ನು ಉಳಿದ 7-8 ಎಕರೆ ಎಲ್ಲಿ ಮಾಡ್ಕೊಂಡಿದ್ದೀರ? ಅದೆಲ್ಲ ತೋಟದ ಮಧ್ಯೆ ಕಾಫಿ ಇದರಲ್ಲೇ ಹಾಕ್ಬೋದು. ಕಾಫಿಗೆ ಗೊಬ್ಬರ ಹಾಕುವಾಗ ಆ ಗೊಬ್ಬರವನ್ನು ಅಡಿಕೆಗೆ ಹಾಕಬಾರ್ದು, ಅದಕ್ಕೆ ಸಪರೇಟ್ ಆಗಿ ಹಾಕಬೇಕು. ಈಗ ರೈತರು ಮಾಡೋ ಇನ್ನೊಂದು ತಪ್ಪು ಅಂದ್ರೆ ಅದೇ, ಅದು ಕಾರ್ಮಿಕರ ಕೊರತೆ ಆಗಿರ್ಬೋದು, ಇಲ್ಲಾದ್ರೆ ಅದು ಖರ್ಚು ನಿರ್ವಹಿಸುವ ಬಗ್ಗೆ ಆಗಿರ್ಬೋದು. ಅದು ತಪ್ಪು ಅಂತ ಹೇಳಲ್ಲ, ಸಾಧಾರಣವಾಗಿ ಎಲ್ಲರೂ ಮಾಡುವಂತ ಒಂದು ಕ್ರಮ. ಅದರಿಂದ ಏನಾಗುತ್ತೆ, ಕಾಫಿಗೆ 30-32% ಯೂರಿಯಾ ಇದ್ರೂ ಒಪ್ಪುತ್ತದೆ ರೋಬಸ್ಟ ಕಾಫಿಗೆ, ಆದ್ರೆ ಇದಕ್ಕೆ 10% ಸಾಕು, ಕಡಿಮೆ ಬೇಕಾಗ್ತದೆ. ಮತ್ತೆ ಬೇರೆ DAP ಅದಲ್ಲಿದೆಯಲ್ಲ, ಅದು ರೋಬಸ್ಟ್ ಕರೆಗೆ 1 ಚೀಲ ಚೆನ್ನಾಗಿ ತಗೊಳ್ತದೆ ಇದು. ಆದರೆ ನಮ್ಮ ತೋಟಗಾರಿಕೆ ಗಿಡಗಳಿಗೆ DAP ಎಲ್ಲ ಅವಶ್ಯ ಇಲ್ಲ. ಸೊ ಹಾಗಾಗಿ

ಪತ್ರಹರಿತ್ತು, ಅದನ್ನು ಜಾಸ್ತಿ ಮಾಡ್ತೇವೆ. ಮತ್ತೆ ಪೆಸ್ಟ್ ರೆಸಿಸ್ಟೆನ್ಸ್, ಕೀಟ ರೋಗಗಳು, ಕೀಟಗಳನ್ನು ಒಂದು ತಡೆ ನಿರೋಧಕ ಶಕ್ತಿ, ನಿರೋಧಕ ಶಕ್ತಿ ಇರ್ತದೆ. ಎಲ್ಲ ಇದು ಗಿಡಗಳಿಗೆ ಪೂರಕವಾಗಿರುವಂಥದ್ದು ಆಗೋದಲ್ಲದೆ ವ್ಯತಿರಿಕ್ತ ಆದ ತುಂಬ ಜಾಸ್ತಿ ಆದರೆ ಯಾವುದು ಹಾಳೆ ಈ ರೀತಿ ಕೊಡೋದ್ರಿಂದ ಗಿಡಗಳಿಗೆ ಬಹಳ ಅನುಕೂಲ. ಅದೇ ಹೇಳಿದ್ದು ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮ ಮಣ್ಣಿಗೆ ಹಾಕುವಾಗ ಮಾತ್ರ ಏಕರಿಗೆ 50, ಎರಡನೇ ಬಾರಿಗೆ ಹಾಕುವ 25 ಕೆಜಿ ಸಾಕು ಮೆಗ್ನೀಸಿಯಂ ಸಲ್ಫೇಟ್. ಆ ರೀತಿ ಕೊಡೋದ್ರಿಂದ ಈಗ ವ್ಯಾಪಕವಾಗಿ ಎಲ್ಲರ ಚರ್ಚೆಯಲ್ಲಿರೋದು, ಅಡಿಕೆ ಬೆಳೆಗಾರರ ಚರ್ಚೆಯಲ್ಲಿರೋದು ಹಳದಿ ರೋಗ ಮತ್ತು ಕೊಳೆ ರೋಗ, ಎಲೆ ಚುಕ್ಕಿ ರೋಗ, ಎಲೆ ಚುಕ್ಕಿ ರೋಗ. ಆ ಮೂರು ರೋಗಗಳು ಇರೋದಿಲ್ಲ, ಬರೋದಿಲ್ಲ ಈಗ ಇದು ಕೊಡೋದ್ರಿಂದ, ಇದು ಕೊಡೋದ್ರಿಂದ ಮೆಗ್ನೀಷಿಯಂ ಸಲ್ಫೇಟು, ಮೆಗ್ನೀಷಿಯಂ ಸಲ್ಫೇಟು, ಪೊಟ್ಯಾಶು, ಮತ್ತು ಶಿಲಾರಂಜಕ, ಮತ್ತು ಸ್ವಲ್ಪ ಯೂರಿಯಾ. ಅದು ಏಕರಿಗೆ 25 ಕೆಜಿನೇ ಸಾಕು. ಓಹೋ, ಅಂದರೆ 10% 10-11% ಬರ್ತದೆ ಅದು. ಅದೇ ಈಗ 10-26 ಹೇಳ್ತೀವಲ್ಲ, ಅದೇ ಇದು. ಅದನ್ನು ನಾವು ಈಗ ನೀರಲ್ಲಿ ಕರಗುವ ರಂಜಕ ಬದಲು ರಾಕ್ ಶಿಲಾರಂಜಕ, ರಾಕ್ ಪಸ್ಫೇಟ್ ಬಳಸಿ ಮಾಡಿದ್ವಿ. ಅದಕ್ಕೆ ನಾನು ಈ ಎಲ್ಲ ರೈತರ ಎಲ್ಲ ಸಮಸ್ಯೆಯನ್ನು ನಾನು ಅನುಭವಿಸಿದವನೇ, ನಾನು ಸ್ಪ್ರೇ ಮಾಡ್ತಿದ್ದವನೇ. ಆಮೇಲೆ ನನಗನ್ನಿಸ್ತು ಈಗ ಪ್ರಕೃತಿಯಲ್ಲಿ ಬೆಳೆಯುವ ಒಂದು ಮರ, ಹೌದು, ಅದು ನಾವು ಸೃಷ್ಟಿಸಿದಲ್ಲ, ನಾವು ನಮ್ಮಿಂದ ಒಂದು ಹುಲ್ಲುಕಡ್ಡಿಯನ್ನು ಸೃಷ್ಟಿಸಕ್ಕಾಗಿಲ್ಲ, ಎಲ್ಲ ಪ್ರಕೃತಿಯಿಂದ ಬಂದಿದ್ದು. ಪ್ರಕೃತಿಯಿಂದ ಬರುವಾಗ ಪ್ರಕೃತಿ ಅದನ್ನು ಸಾಕಿಸಲು ಒಂದು ಮಾರ್ಗ ದಾರಿ ಇದ್ದೇ ಇರ್ತದೆ. ಅದನ್ನು ಹಾಳು ಮಾಡೋದು ಯಾರು? ಅದು ನಾವೇ ಹಾಳು ಮಾಡೋದು. ಆಯ್ತಾ, ಅದನ್ನು ಆಗಿ ಬಿಟ್ಟರೆ ಏನಿಲ್ಲ, ಸ್ವಲ್ಪ ಫಸಲು ಇಟ್ಕೊಂಡು ಏನಾಗದು, ಅಳಿದ ರೋಗನೂ ಇಲ್ಲ, ಕೊಳೆ ರೋಗನೂ ಇಲ್ಲ, ಯಾವುದೂ ಇಲ್ಲ, ಹಾಗೆ ಬೆಳೀತದೆ. ಅದು ಹಾಳು ಮಾಡೋದು ನಾವು. ಅದು ಯಾವ ರೀತಿ ನಾವು ಹಾಳು ಮಾಡೋದು, ಅದ್ರ ಹಿಂದೆ ಹೋದಾಗ ನನಗೆ ಮೇನ್ ಆಗಿ ಸಮಸ್ಯೆ ಅಥವಾ ಸಿಕ್ಕಿದ್ದು ಈ ನೀರಿನಲ್ಲಿ ಕರಗೋ ರಂಜಕ. ಬಾಕಿ ಎಲ್ಲ ನಾವು ಈಗ ಪೊಟ್ಯಾಶು ಮೈನಿಂದ ಸಿಗ್ತದೆ, ಈಗ ಶಿಲಾರಂಜಕ ಅದು ನಾವು ಮೈನಿಂದ ತೆಗಿತೀವಿ. ಈಗ ತೊಂದರೆ ಆಗಿರೋದು ಇದೊಂದೇ, ಅದನ್ನು ಬೇರ್ಪಡಿಸಿದಾಗ ಎಲ್ಲ ಸಮಸ್ಯೆಗೆ ಒಂದು ಮುಕ್ತಾಯವಾಯಿತು. ಅಂದರೆ ಸರಿಯಾಗಿ ಪೋಷಕಾಂಶ ಕೊಡೋದ್ರಿಂದ ರೋಗಗಳನ್ನು ನಾವು ತಡೆಗಟ್ಟಬಹುದು. ಈಗ ನಮ್ಮ ಕಡೆ ಮಳೆ ಕಮ್ಮಿ, 40-50 ಇಂಚು ಮಳೆ ಆಗೋದು. ಕೆಲವರು ಹೇಳ್ತಾರೆ, ಓ ಅದು ನಿಮ್ಮಲ್ಲಿ ಮಳೆ ಕಮ್ಮಿ ಅದರಿಂದ ರೋಗ ಬರೋದಿಲ್ಲ ಅಂತ. ಈಗ ನನ್ನ ಸ್ನೇಹಿತರೊಬ್ಬರು ಬಿಟ್ಟಂಗಾಲದಲ್ಲಿದ್ದಾರೆ, ಕಳೆದ ವರ್ಷ 100 ಇಂಚು ಮಳೆ ಆಗಿದೆ, ಈ ವರ್ಷ 150ಕ್ಕಿಂತ ಜಾಸ್ತಿ ಆಗಿದೆ. ಅಲ್ಲಿ ಪೋಷಕಾಂಶಗಳು ಬಸಿದೋಗಿದೆ, ಲೀಚಿಂಗ್ ಅಂತ ಹೇಳ್ತೀವಿ. ಹೌದೌದು, ಅದರಿಂದ ಅವರಿಗೆ ಹೆಚ್ಚಿನ ಇಳುವರಿ ಬಂದಿಲ್ಲ. ಅಲ್ಪ ಸ್ವಲ್ಪ ಇಳುವರಿ ಇದೆ, ಅದರಲ್ಲಿ ನಾನು ಹೇಳಿದ ಪ್ರಕಾರ ಅವರು ಗೊಬ್ಬರ ಹಾಕಿದ್ರಿಂದ ಕಳೆದ ವರ್ಷದಿಂದ ಅದಕ್ಕೆ ಇರುವ ಇಳುವರಿ ಆಗಿ ನಿಂತಿದೆ, ಕೊಳೆ ರೋಗ ಬಂದಿಲ್ಲ. 150 ಇಂಚು 160 ಇಂಚು ಮಳೆ ಬಿದ್ದರು ಸಮೇತ ಕೊಳೆ ರೋಗ ಬಂದಿಲ್ಲ. ಕೆಲವು ಕಡೆ ಎಲ್ಲ ಉದುರುವಿಕೆ ಇದೆ, ಉದುರುವಿಕೆ ಅದು ಕೊಳೆ ರೋಗದಿಂದ ಅಲ್ಲ, ಸ್ವಲ್ಪ ಮಟ್ಟಿಗೆ ಉದುರು. ನಮ್ಮ ಅಲ್ಲಿಯೂ ಇದೆ, ಈಗ 5 ಮರ ತಗೊಂಡ್ರೆ ಅದು ಒಂದು ಉದುರುತ್ತದೆ, ಅಕ್ಕಪಕ್ಕದ ಮರ ಎಲ್ಲ ಚೆನ್ನಾಗಿರ್ತದೆ. ಅದೇ ಕೊಳೆ ರೋಗ ಬಂದು ಉದುರೋದಲ್ಲ, ಅದು ಬೇರೆ ಬೇರೆ ಕಾರಣ, ಆ ಮರ ವೀಕ್ ಇರ್ಬೋದು, ಆಮೇಲೆ ನಾವು ಚರಂಡಿ ತೆಗೆಯುವಾಗ ಬೇರಿಗೆ ಸ್ವಲ್ಪ ಏಟಾಗಿರ್ಬೋದು, ಅಂತ ಕಾರಣಕ್ಕೆಲ್ಲ ಸ್ವಲ್ಪ ಉದುರಿಕಿರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಈ ಗೊಬ್ಬರ ಹಾಕಿದ್ರೆ, ಈ ಪ್ರಮಾಣದಲ್ಲಿ ಹಾಕಿದ್ರೆ ಕೊಳೆ ರೋಗ ಬರೋದಿಲ್ಲ. ನೀವು ಕಂಡುಕೊಂಡಿದ್ದೀರಾ? ಹೌದು ಹೌದು. ಬೇರೆ ನಮಗೆ ಎಷ್ಟೋ ಹೇಳ್ತಾರೆ, ಈಗ ಪೇಪರ್ ನಾವು ಓದಿ ತಿಳ್ಕೊಂಡಿದ್ವಿ, ತೋಟಗಾರ ಹೇಳಿಕೆಗೆ 10 ಕೋಟಿ 15 ಕೋಟಿ ಸರ್ಕಾರ ನಿಯಂತ್ರಣ ಮಾಡೋದಕ್ಕೆ ಕೊಡ್ತಾರೆ. ಅದೇ ಮತ್ತೆ ಎಲ್ಲಾ ದಿವಸ ನಾವು ಈ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಮಾತಾಡ್ತಾರೆ, ಮತ್ತೆ ಕೊಳೆ ರೋಗ ನಿರ್ವಹಣೆ ಹೇಗೆ, ಆ ಸ್ಪ್ರೇ ಮಾಡಿ ಇನ್ನೊಂದು ಸ್ಪ್ರೇ ಮಾಡಿ ಅದಿಂತಲೇ ಮಿಶ್ರಣ. ಹೌದು, ಬೋರ್ಡೋ ಮಿಶ್ರಣ ಮಾಡಿ. ಈಗ ನಾನು ಈಗ ಮಾತಾಡೋದು ಕೇವಲ ಒಬ್ಬ ರೈತನ ಅನುಭವದ ಮಾತು. ನೀವು ಮಾಡಿದ್ದೀರಾ? ಹೌದು, ಯಾವುದೇ ಸಂಶೋಧನೆಯನ್ನು ಅಲ್ಲಗಳಿದಲ್ಲ ಅಥವಾ ವಿಜ್ಞಾನಿಗಳನ್ನು ದೋಷಿಸುವುದು ಅಲ್ಲ. ಆದ್ರೆ ನೀವು ಒಂದು ರೀತಿ ಸಂಶೋಧನೆ ಮಾಡಿ ಅದನ್ನ, ಇದು ನಮ್ಮ ಪ್ರಕಾರ ನಮಗೆ ಯಾವುದು ಸೂಕ್ತ ಅನಿಸ್ತದೆ ಮಾಡಿದಿರ, ಕಣ್ಣಾರೆ ನೋಡಿದೆ. ಹೌದು, ಅನುಭವಿಸಿ ಎಲ್ಲ ರೈತರಿಗೆ ತಲುಪಲಿ ಈ ರೀತಿ ಮಾಡಿದ್ರಿ. ಇನ್ನೊಂದು ಏನಂದ್ರೆ, ಹೇಗೆ ಈಗ ತೋಟಗಾರಿಕೆ ಬೆಳಗ್ಗೆ 10-26 ಒಂದು ಗೊಬ್ಬರ ಮಾಡಿದ್ದಾರೆ, ಅದನ್ನೇ ಶಿಲಾರಂಜಕ ಬಳಸಿ ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಸೇರಿಸಿ ಒಂದು 100 ರೂಪಾಯಿ ಒಂದು ಗೊಬ್ಬರವನ್ನು ಮಾಡಿದ್ರೆ ಅದು ಎಷ್ಟೋ ಒಂದು ಪ್ರಯೋಜನ ಆಗ್ತದೆ ಅಂತ ನನ್ನ ಅನಿಸಿಕೆ. ಜೊತೆಗೆ ಲಘು ಪೋಷಕಾಂಶಗಳು ಕೊಡಬೇಕಾಗುತ್ತೆ. ಹೌದೌದು, ಈಗ ಲಘು ಪೋಷಕಾಂಶಗಳನ್ನು NPK ಒಟ್ಟಿಗೆ ಕಾನೂನು ಪರವಾಗಿ ಸೇರಿಸಬಾರ್ದು ಅಂತ ಏನಾದ್ರು ಇದ್ರೆ, ಬೇಕಾದ್ರೆ ಆರ್ಟಿಕಲ್ಚರ್ ಸ್ಪೆಷಲ್ ಅಂತ ಒಂದು ಗೊಬ್ಬರ ಮಾಡಲಿ ಅವರು, ಅದು ಬೇರೆ ಆರ್ಟಿಕಲ್ಚರ್ ಗಿಡಕ್ಕಿಂತ ಹಾಕಿರೋದು. ಹಾಗೆ ಬೋರಾನ್ ಕೊಡಬೇಕು ಅಂತಾರೆ. ಹೌದು, ಕಾಯಿಗಳು ಸೀಳುಕೆ ಆಗುವಾಗ ಬೋರಾನ್ ಕೊಡ್ತಾರೆ ಅಂತ ಉದುರೋದು. ಹೌದು, ಅದೆಲ್ಲ ಬೋರಾನ್ ಕಮ್ಮಿ ಇದ್ರೆ ಆಗ್ತದೆ ಅಂತ ಹೇಳ್ತಾರೆ. ಅದೆಷ್ಟು ಗ್ರಾಮ್ ಕೊಡ್ತೀರಾ ಒಂದೊಂದು ಮರಕ್ಕೆ? ಅದು ಸಪ್ರೇಟ್ ಆಗಿ ಕೊಡಲ್ಲ, ಈಗ ಲಘು ಪೋಷಕಾಂಶ ಅಂತೆ ಅದು ಸಪ್ರೇಟ್ ಆಗಿ ಒಂದು ಒಂದು ಮಿಶ್ರಣ ಸಿಗ್ತದೆ, ಒಂದು ಬ್ಯಾಗ್ ಅಲ್ಲಿ 10 kg ಇರ್ತದೆ ಒಂದು ಏಕರೆಗೆ ಅಂತ. ಅದೊಂದು ಮರಕ್ಕೆ 100 gram ಪ್ರಕಾರ ಕೊಡ್ತೀವಿ ಮತ್ತೆ ಸಾಕು. ಅಂದ್ರೆ ಎಲ್ಲಾ ಪೋಷಕಾಂಶ ಬರುತ್ತೆ, ಸತು ಜಿಂಕ್ ಬರುತ್ತೆ. ಹೌದೌದು. ಮತ್ತೆ ನಾವು ಅಂತ ಮಣ್ಣನ್ನು ಹಾಳು ಮಾಡುವಂತ ಗೊಬ್ಬರ ಆಗ್ತಾ ಇಲ್ಲ, ನಾವು ಶಿಲಾರಂಜಕ ಹಾಕೋದು, ಅದರಿಂದ ಎಲ್ಲವನ್ನು ಸಹಿಸ್ಕೊಳ್ತದೆ. ಮತ್ತೆ ಒಂದು ರೌಂಡ್ ಕೊಟ್ಟಿಗೆ ಗೊಬ್ಬರ ಕೊಡ್ಲೇಬೇಕು. ಅದು ಅದು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಅಡಿಕೆಗೆ ಹಾಕಿದ್ರೆ ಅದು ಬರೋ ಬೇಸಿಗೆ ಕಾಲ, ಬೇರುಗಳು ತಂಪಾಗಿರ್ತವೆ. ಅದು ಇನ್ನು ಬರೋ ಫೆಬ್ರವರಿ ಮಾರ್ಚ್ ಮೇಲೆ ಹೂ ಬರೋ ಟೈಮಲ್ಲಿ ವರೆಗೆ ಚೆನ್ನಾಗಾಗುತ್ತೆ. ಚೆನ್ನಾಗುತ್ತೆ. ನಮ್ಮ ಕೊಡಗಿನ ಪರಿಸ್ಥಿತಿಯಲ್ಲಿ ಮಳೆ ನಿಂತ ಮೇಲೆ ಕೊಟ್ಟಿಗೆ ಗೊಬ್ಬರ ಕೊಡೋದು ಒಳ್ಳೇದು. ಹೌದೌದು. ಯಾಕೆಂದ್ರೆ ಇಲ್ಲ ಅಂದ್ರೆ ಮಳೆಗಾಲಕ್ಕಿಂತ ಮುಂಚೆ ಕೊಟ್ಟರೆ ಇನ್ನೂ ಹೆಚ್ಚು ತೇವಾಂಶ ಆಗಿ ಬೇರೆಗೆಲ್ಲ ತೊಂದರೆ ಆಗ್ಬಹುದು. ನೀವು ಅದನ್ನ ಸತ್ಯ ಕಂಡುಕೊಂಡಿದ್ದೀರಾ? ಹೌದೌದು. ಇದೆಲ್ಲ ಮೊದಲು ಹೇಳಿದಾಗೆ ಅನುಭವದ ಮಾತಷ್ಟೆ. ಈಗ ನಮ್ಮಲ್ಲೇನೋ ಒಂದು 6 ತಿಂಗಳು ಮಳೆ ಇರುತ್ತೆ ಕೊಡಗು ಜಿಲ್ಲೆಯಲ್ಲಿ. ಆದ್ರೆ ಅಡಿಕೆಗೆ ನೀರು ಬಹಳ ಅವಶ್ಯಕ ಅಲ್ವಾ? ಹೌದು. ಇದಕ್ಕೆ ನೀರಾವರಿ ವ್ಯವಸ್ಥೆ ಏನಾದ್ರೂ ಇದೆಯಾ? ನೀರಾವರಿ ವ್ಯವಸ್ಥೆ ನಾವು ಮಾಮೂಲಾಗಿ ಸ್ಪ್ರಿಂಕ್ಲರ್ ಮಾಡ್ತೀವಿ, ಹನಿ ನೀರಾವರಿ ಅಲ್ಲ, ಮಾಮೂಲಾಗಿ ಅಂದ್ರೆ ಕೆರೆ ಏನಾದ್ರು ಇದೆಯಾ? ಹೌದೌದು, ಕೆರೆ, ದೊಡ್ಡ ಕೆರೆ ಇದೆ, ಅದ್ರಲ್ಲಿ ನೀರು ಮಾಡ್ತಾ ಇದ್ದೀವಿ. ಮತ್ತೆ ಈ ರೀತಿ ಈಗ ನಾವು ಮಾತಾಡಿದ ಲೆಕ್ಕದಲ್ಲಿ ಇರುವ ಗೊಬ್ಬರವನ್ನು ಹಾಕಿದ್ರೆ ಹೆಚ್ಚಿಗೆ ನೀರಿಲ್ಲದಿದ್ರೂ ತಡೀತದೆ. ತಿಂಗಳಿಗೆ ಒಂದ್ಸಲ ನೀರು ಕೊಟ್ಟರು ಸಾಕು, ಸಾಕಾಗುತ್ತೆ, ಸಾಕಾಗ್ತದೆ. ಸಣ್ಣ ಕೆರೆ ಇರೋರು ತಿಂಗಳಿಗೆ ಒಂದ್ಸಲ ನೀರು ಕೊಟ್ಟರು ಸಾಕು. ಬಿಸಿಲಿಗೆ ಈಗ 40 degrees ಹತ್ರ ಬರ್ತದೆ ಉಷ್ಣಾಂಶ, ಸ್ವಲ್ಪ ಬಾರ್ದಾಗಿ ಇರ್ತದೆ, ಆದ್ರೆ ಬೇರೆ ತೊಂದರೆ ಏನಾಗಲ್ಲ, ನೀರು ಕೊಟ್ಟರೆ ಅದೆಲ್ಲ ರೆಡಿ ಆಗ್ತದೆ. ನೀವು ಸ್ಪ್ರಿಂಕ್ಲರೇ ಮಾಡ್ಕೊಂಡಿದ್ದೀರ? ಹೌದೌದು. ಸ್ಪ್ರಿಂಕ್ಲರೇ ಒಳ್ಳೇದು ಅಂತೀರಾ? ಹನಿ ನೀರಾವರಿ ಒಳ್ಳೇದು, ಆದರೆ ಖರ್ಚು ಜಾಸ್ತಿ ಆಗ್ತದೆ ಸಾಧಾರಣ ರೈತರಿಗೆ. ಈಗ ಸರ್ಕಾರದಿಂದ ಸಬ್ಸಿಡಿ ಇದೆ, ಆದ್ರೂ ನಿರ್ವಹಣೆ ಕಷ್ಟ. ಹನಿ ನೀರಾವರಿ, ಹನಿ ನೀರಾವರಿ ವ್ಯವಸ್ಥೆ ಎಲ್ಲ ಮಾಡಬಹುದು. ಅಲ್ಲಿಂದ ಕಳೆ ಬಂದ್ರೆ ಕಳೆ ಕೀಳೋಕೆ ಪೈಪ್ ಲೇಟ್ ಆಗ್ತದೆ. ಮತ್ತೆ ಬೇರೆ ಬೇರೆ ಕಾರಣ, ಈಗ ಇರುವೆಗಳು ಕಚ್ಚಿ ಹಾನಿ ಮಾಡ್ತೇವೆ, ಇಲಿ ಕಚ್ಚಿ ಹಾನಿ ಮಾಡ್ತೇವೆ, ಅವೆಲ್ಲ ಇದೆ. ಸಬ್ಸಾಯಿಲ್ ಅಂತ ಹೇಳ್ತೀವಿ, ಮಣ್ಣೊಳಗೆ ಹಾಕುವಂತ ಇದು ಇದೆ. ಈಗ ಒಳಗೆ ಏನಾದ್ರೂ ಪೈಪ್ ಬಿಟ್ಟರೆ ಆ ಸಾಲು ಪೂರ್ತಿ ಬರಬೇಕಾಗುತ್ತೆ. ಹೌದು. ಮತ್ತೆ ಅದಕ್ಕೆ ನೀರೇ ಸಿಗಲ್ಲ, ಅಂತದೆಲ್ಲ ಇದೆ. ಮತ್ತೆ ಖರ್ಚು ಜಾಸ್ತಿ ಆಗಲಿದೆ. ಅದರಿಂದ ಸ್ಪ್ರಿಂಕ್ಲರ್, ಸ್ಪ್ರಿಂಕ್ಲರ್ ಇದ್ರೆ ಒಳ್ಳೆ, ತಿಂಗಳಿಗೆ ಒಂದ್ಸಲಿ ನೀರು ಕೊಟ್ಟರು ಸಾಕು. ನಿಮ್ಗೇನು ಸಮಸ್ಯೆ ಏನಾಗಿಲ್ಲ ತೇವಾಂಶದ್ದು? ಇಲ್ಲ ಇಲ್ಲ, ಅದರಲ್ಲಿ ಒಂದು ಮಳೆ ಕಮ್ಮಿ, ಮತ್ತೆ ಚರಂಡಿ ವ್ಯವಸ್ಥೆ ಚೆನ್ನಾಗಿದೆ, ಹಾಗಾಗಿ ತೇವಾಂಶದ್ದು ಇಲ್ಲ. ಅದೇ ಹೇಳಿದ್ರೆ ಈಗ ಹೆಚ್ಚಿನ ತೇವಾಂಶ ಬರುವಲ್ಲಿ ಸಮೇತ ಏನು ಸಮಸ್ಯೆ ಆಗಿಲ್ಲ. ಈಗ ಬಿಟ್ಟಂಗಾಲದಲ್ಲಿ 150 inches ಮಳೆ ಸಿಗುವಲ್ಲಿ ಸಮೇತ ಕೊಳೆರಾಗಿ ಬಂದಿದೆ, ಫಸಲು ವ್ಯತ್ಯಾಸ ಆಗಿದೆ, ಲೀಚಿಂಗ್ ಆಗಿ ಫಸಲು ವ್ಯತ್ಯಾಸ ಆಗಿದೆ. ಮತ್ತೆ ಕಾಫಿ ತೋಟದಲ್ಲಿ ನೆರಳೆಲ್ಲ ಇರುತ್ತಲ್ಲ, ಅದರಿಂದ ನಮ್ಮ ಅಡಿಕೆ ಬೆಳೆಗೆ ಏನು ತೊಂದರೆ ಆಗಲ್ವಾ? ನೆರಳು ಅಡಿಕೆಗೆ ಬೇಡ, ನೆರಳಿನ ಮರ ಇದ್ದಷ್ಟು ಅಕ್ಕಿ ಆಗಲಿ ತೆಂಗಾಗಲಿ ಬಿಸಿಲನ್ನು ಇಷ್ಟಪಡುವಂತ ಮರ. ಅದು ಯಾವ ಕಡೆ ಸ್ವಲ್ಪ ನೆರಳಿನ ಮರ ಇದೆ ಅದನ್ನು ಸ್ವಲ್ಪ ತಪ್ಪಿಸಿ ಇದನ್ನು ನೆಟ್ಟು, ಈಗ 10 feet ನಾವು ಕಾಫಿ ಗಿಡವನ್ನು ನೆಟ್ಟರೆ 18 feet ಅಥವಾ 20 feet ಅಡಿಕೆಯನ್ನು ನೆಡೋದು, ಆವಾಗ ಯಾವುದೇ ಸಮಸ್ಯೆ ಇಲ್ಲದೆ. ಮತ್ತೆ ಅಡಿಕೆ ಮರದ ನೆರಳು ಕಾಫಿಗೂ ಅನುಕೂಲ ಆಗುತ್ತೆ. ಹೌದು, ಫಿಲ್ಟರ್ ಶೇಡ್ ಅಂತ ಹೇಳ್ತೀವಿ, ಆ ರೀತಿ ಬರ್ತದೆ. ತುಂಬಾ ಕಾಫಿ ಸಾಲಲ್ಲಿ ಅಡಿಕೆ ನಾಡೋದು ಸರಿಯಲ್ಲ. ಈಗ 10 feet ಕಾಫಿ ನೆಟ್ರೆ 20 feet ಅಡಿಕೆಯನ್ನು ನೆಡಬಹುದು, ಆ ರೀತಿ ಮಾಡಿದ್ರೆ ಉತ್ತಮ. ಮತ್ತೆ ಗೊಬ್ಬರ ಅಷ್ಟೇ, ಅದಕ್ಕೆ ಬೇರೆ ಇದಕ್ಕೆ ಬೇರೆ ಹಾಕ್ಬೇಕು, ಪ್ರತ್ಯೇಕವಾಗಿ ಹಾಕ್ಬೇಕು, ಒಂದೇ ಸೂತ್ರನ ಎಲ್ಲದಕ್ಕೂ ಅನುಸರಿಸಿ. ಇಲ್ಲ ಇಲ್ಲ, ಪ್ರತಿಯೊಂದು ಬೇರೆ. ಹೇಗೆ ನಾವು ಮನ್ಸರು ಎಲ್ಲರೂ ಬೇರೆ ಬೇರೆ ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಇರುತ್ತೆ. ಹೌದೌದು. ಅದೇ ರೀತಿಯಾಗಿ ಬೆಳೆಗಳಿಗೂ ನಾವು ಪ್ರತ್ಯೇಕವಾಗಿ ಗೊಬ್ಬರ ಕೊಡಬೇಕಾಗತ್ತೆ. ಇಳುವರಿ ಹೇಗಿದೆ ತಿಮ್ಮಯ್ಯ ಅವರು? ಇಳುವರಿ ಇಳುವರಿ ಚೆನ್ನಾಗಿದೆ. 10-15 kg ಅಷ್ಟು ಇಳುವರಿ ಪಡಿತೀವಿ ಅಡಿಕೆಯಲ್ಲಿ ಸರಾಸರಿ. ಒಂದೊಂದು ಮರಕ್ಕೆ ಒಂದು 600-650 ಗಂಟ ನಾವು 12 acres ಅಲ್ಲಿ ಇಳುವರಿನ ಪಡೆದಿದ್ದೀವಿ. ಅಂದ್ರೆ ನೀವೇ ಕೊಯ್ಲು ಮಾಡಿಸ್ತಾ ಇದ್ರೆ? ಹೌದು. ಮತ್ತೆ ಇದರಲ್ಲಿ ರೈತರಿಗೆ ಏನು ಅನುಕೂಲ ಅಂದ್ರೆ, ಬಹಳ ಖರ್ಚು ಕಮ್ಮಿಯಲ್ಲಿ ಅಡಿಕೆಯನ್ನು ಬೆಳಿಬಹುದು. ಓಹೋ. ಈಗ 2 times or 3 times ನಾವು ಗೊಬ್ಬರ ಹಾಕ್ತೀವಿ. ಒಂದು ಸಲಿಗೆ ಈಗ ಹೇಳಿದ ಪ್ರಮಾಣದಲ್ಲಿ ಗೊಬ್ಬರ ಹಾಕದೆ ಹಾಕುವ ಖರ್ಚು ಸೇರಿ 5,000 rupees ಬರ್ತದೆ. ಅದೇ ನೀವು ಬೇರೆ DAP ಸೇರಿಸಿ ಅಥವಾ 19 ಸೇರಿಸಿ ಹಾಕೋದ್ರೆ 10,000-12,000 ಗಂಟೆ ಹೋಗ್ತದೆ. ಮತ್ತೆ ಅದಾದ್ಮೇಲೆ ಸ್ಪ್ರೇ ಮಾಡಬೇಕು, ಬೋರ್ಡ್ ಸ್ಪ್ರೇ ಮಾಡಬೇಕು. ಆ ಖರ್ಚು 2 times ಎಲ್ಲ ಮಾಡ್ತಾರೆ, ಆಗ ಏನಾಗ್ತದೆ, ಅದೊಂದು 8,000-10,000 ಜಾಸ್ತಿ ಆಗ್ತದೆ ಏಕರಿಗೆ, 18,000-20,000 ಆಗ್ತದೆ. ಅದೆಲ್ಲ ತಪ್ಪಿಸಿ 5,000 rupees ಒಳಗೆ ಮತ್ತೆ ಅದಾದ್ಮೇಲೆ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಕೊಟ್ಟಿಗೆ ಗೊಬ್ಬರ ಅಲ್ಲದೆ ಈ ಗೊಬ್ಬರವನ್ನು 5,000 ರೂಪಾಯಿ ಒಳಗೆ ಒಂದು ಸಲಿ ಹಾಕೋದ್ರಲ್ಲಿ ಮುಗಿಸಬಹುದು. ಅಷ್ಟು ಕಮ್ಮಿ ಕಡಿಮೆ ಖರ್ಚಿನಲ್ಲಿ ಅಡಿಕೆ ಬೇಸಾಯ ಮಾಡಬಹುದು, ಖಂಡಿತ ಮಾಡಬಹುದು. ಯಾವುದೇ ಕೊಳೆ ರೋಗ ಬರೋದಿಲ್ಲ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದೀನಿ, ಬಿಟ್ಟಂಗಾಲದ ನಾವು ಹೇಳ್ದಾಗೆ ಮಾಡಿ ಯಾವ ರೀತಿ ಆಗಿದೆ ಅಂತ. ಮತ್ತೆ ಅದೇ ರೀತಿ ಅರಬಿಕ ಬೆಳೆಯನ್ನು ಬೆಳಿಬಹುದು. ಓಹೋ, ಈಗ ತೋಟಗಾರಿಕೆ ಬೆಳೆಗೆ ಹೇಗೆ ಕಮ್ಮಿ ಗೊಬ್ಬರ ಸಾಕು, ಅದೇ ರೀತಿ ಈಗ ಅರಬಿಕ ಬೆಳೆಗೂ ಸಾಕು. ಓಹೋ, ಕಡಿಮೆ ಪೋಷಕ ಕಡಿಮೆ. ಈಗ ಶೇಕಡ 95% ಬೆಳೆಗಾರರು ಕೊಡಗಿನಲ್ಲಿ ರೋಬಸ್ಟ ಬೆಳೆಯೋರು. ಹೌದು, ಈಗ ಪ್ಲಾಂಟರ್ಸ್ ಅಂತ ಎಣಿಸ್ಕೊಂಡವರು ಎಲ್ಲ ರೋಬಸ್ಟ ಬೆಳೆಯೋರು. ಅವರು ಉತ್ತಮ ಕೃಷಿಕರು ಅಂತ ಹೇಳಿ ಅವರು ಕಾಫಿ ಬೆಳೀತಾ ಇಲ್ಲ, ಅವರು ಪ್ಲಾಂಟರ್ಸ್ ಆಗಿರೋದು ರೋಬಸ್ಟದಿಂದ. ಯಾಕಂದ್ರೆ ರೋಬಸ್ಟಕ್ಕೆ ನೀವು ಯಾವ ಗೊಬ್ಬರ ಕೊಟ್ಟರು ತಗೊಳ್ತದೆ, ನಿರ್ವಹಣೆ ಸುಲಭ ಸುಲಭ. ಇಷ್ಟು ಕೊಟ್ಟು ಅದಕ್ಕೆ ಅನುಗುಣವಾಗಿ ಫಸಲು ಕೊಡುತ್ತೆ. ಹೌದು, ಚೆನ್ನಾಗಿ ನೀರಾವರಿ ವ್ಯವಸ್ಥೆ ಇರೋರು 40 ಬ್ಯಾಗ್ ಗಂಟ ಕೊಯ್ತಾರೆ. ಈಗ ಏನಾಗ್ತದೆ, ಇನ್ನೂ ಹೊಸ ಹೊಸ ರೀತಿಯಲ್ಲಿ ಗೊಬ್ಬರ ಕೊಟ್ಟು 50 ಬ್ಯಾಗ್ 60 ಬ್ಯಾಗ್ ಅಂತ ಕೊಡ್ತಾರೆ. ಹಾಗೆ ಮಾಡೋದು ಏನಾಗ್ತದೆ, ಈಗ ಅದಕ್ಕೂ ಕೊಳೆ ರೋಗ ಬಂದಿದೆ. ಹೌದು, ಹೆಚ್ಚು ಮಳೆ ಆದಾಗ ಯಾಕಂದ್ರೆ ಗೊಬ್ಬರ ಜಾಸ್ತಿ. ಅದು ಗಿಡ, ಅದು ಮಿಷಿನ್ ಅಲ್ಲ, ಫ್ಯಾಕ್ಟ್ರಿ ಅಲ್ಲ, ಅದಕ್ಕೆ ಒಂದು ಮಿತಿ ಅಂತ ಇರ್ತದೆ. ಸರಿ, ಈಗ ಮುಖ್ಯವಾಗಿ ನೀವು ಅಡಿಕೆ ಫಸಲನ್ನು ಬೇರೆಯವರಿಗೆ ಕೊಟ್ಬಿಡ್ತಾರೆ ಗುತ್ತಿಗೆಗೆ. ಹೌದು, ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಹೇಗನ್ಸುತ್ತೆ ಅಡಿಕೆ ಕೃಷಿ? ಖರ್ಚು ವೆಚ್ಚ ಅಂದರೆ ನಾವು ಅದೇ ಈಗ ನಾ ಹೇಳ್ಬೇಕಾರ ಒಂದ್ಸಲಿ ಗೊಬ್ಬರ ಹಾಕುವಾಗ 5,000 ರೂಪಾಯಿ ಬರ್ತದೆ ಖರ್ಚು. ಒಂದು 2 ಸಲ ಅಥವಾ 3 ಸಲ ನಾವು ಗೊಬ್ಬರ ಹಾಕಿ ಎಕರೆಗೆ ಎಲ್ಲಗೆ ಒಂದು 20,000-25,000 ರೂಪಾಯಿ ಒಳಗೆ ಎಲ್ಲ ಗೊಬ್ಬರ ಮುಗೀತು. 3 ಸಲ ಹಾಕೋ ಒಂದು ಎಕರೆಗೆ. ಬೇರೆ ರೀತಿಯಲ್ಲಿ ಗೊಬ್ಬರ ಹಾಕಿದ್ರೆ ಹೇಳ್ದಲ್ಲ, ಈಗ 1 ಸಲಿಗೇನೆ 10,000-15,000 ರೂಪಾಯಿ ಬರ್ತದೆ. ಇದರಲ್ಲಿ 3 ಸಲಿಗೆ 15,000, ಇನ್ನೊಂದು 2,000 ಎಕ್ಸ್ಟ್ರಾ ಇಟ್ಕೊಂಡು 18,000 ರೂಪಾಯಲ್ಲಿ ಒಂದು ಎಕರೆ ಖರ್ಚು ಮುಗೀತು. ಅದರಲ್ಲಿ 600-700 ಕ್ವಿಂಟಲ್ವರೆಗೆ 600 ಇಟ್ಕೊಳ್ಳಿ, ಅಷ್ಟು ಫಸಲನ್ನು ಪಡಿಬೋದು. ನಿಮ್ಮ 7-8 ಎಕರೆ ಅಂದ್ರೆ ನಿಮ್ದು 10-12 ಎಕರೆ. ಹೌದು, 11-12 ಎಕರೆ ಇದೆ ನಿಮ್ದು. ಹೌದು, ಅಷ್ಟು ಮಟ್ಟಿಗೆ ಬರುತ್ತೆ. ಹೌದು, ಅದ್ರ ಒಳ್ಳೆ ಬೆಲೆನೂ ಇದೆ ಅಲ್ವಾ? ಹೌದು, ಬೆಲೆನೂ ಇದೆ, ಖರ್ಚು ವೆಚ್ಚ ಕೊಲ್ಸಿದ್ರೆ ಒಳ್ಳೆ ಲಾಭದಾಯಕ. ಹೌದು, ಮತ್ತೆ ಇದೇ ರೀತಿ ಗೊಬ್ಬರವನ್ನು ಅರಬಿಕಕ್ಕೆ ಕೊಟ್ರೆ ಅದಕ್ಕೂ ಯಾವುದೇ ಸ್ಪ್ರೇ ಬೇಡ. ಓಹೋ, ಈಗ ಹೆಚ್ಚಿನ ಜನರು ಈಗ ಚಿಕ್ಕಮಂಗ್ಳೂರು ಕಡೆ ಸೋಮವಾರಪೇಟೆ ಕಡೆ ಅರಬಿಕನ್ನು ಬೆಳೆಯೋರಿದ್ದಾರೆ, ಅವರನ್ನು ಮಾತಾಡಿಸ್ದಾಗ ಹೇಳ್ತಾರೆ, ಅಯ್ಯೋ ಈಗ ಸ್ವಲ್ಪ ರೇಟ್ ಬಂದಿದ್ದಂತ ಪರವಾಗಿಲ್ಲ, ಮುಂಚೆ ಅವ್ರು ಹೇಳ್ತಿದ್ರು 10% ಉಳಿಯೋದಿಲ್ಲ ಅಂತ ಖರ್ಚೆಲ್ಲ ಕಳೆದು. ಇದೇ ರೀತಿ ಹಾಕಿದ್ರೆ ಸ್ವಲ್ಪ ಅಂಥ ದೊಡ್ಡ ಫಸಲು ಇಲ್ಲದ್ರ ಒಂದು ಎವರೇಜ್ ಫಸಲು ಬರ್ತದೆ, ಮತ್ತೆ ಯಾವುದೇ ರೋಗ ಇಲ್ಲ, ಫಸಲು ತುಂಬ ಕಮ್ಮಿ ಅಂತಲ್ಲ. ಈಗ ಅದರಲ್ಲಿ ಒಂದು ಏಕರೆಗೆ 20-25 ಅಂತ ಬಂದರೆ ಈಗ ಒಂದು 2-3 ಬ್ಯಾಗ್ ಕಮ್ಮಿ ಆಗ್ಬೋದು ಇದು. ಆದರೆ ಗಿಡಕ್ಕೆ ಯಾವುದೇ ತೊಂದರೆ ಇಲ್ಲ, ಸ್ಪ್ರೇ ಮಾಡೋದಿಲ್ಲ. ಮಲೆನಾಡಿನ ತೆರಾಲ್ ಹತ್ರ ಪೋರಾಡ್ ಅಂತೇಳೋ ಜಾಗ ಇದೆ, ಅಲ್ಲಿ ನನ್ನ ಸ್ನೇಹಿತರೊಬ್ಬರ ತೋಟದಲ್ಲಿ ಅರಬಿಕೆ ಬೆಳಿತೀವಿ 6 ಎಕರಲ್ಲಿ. ಈ 3ನೇ ವರ್ಷದ ಫಸಲಿಗೆ ಬಂದಿದೆ, ಯಾವುದೇ ಸ್ಪ್ರೇ ಇಲ್ಲದೆ ಬೆಳೀತಾ ಇದ್ದೀವಿ. ಓಹೋ, ಒಳ್ಳೆ ವಿಚಾರ. ಅಷ್ಟು ಮಳೆ ಬರೋ ಜಾಗದಲ್ಲಿ ಸುತ್ತಮುತ್ತಲು ಎಲ್ಲ ರೋಬಸ್ಟರ್ನೇ ಬೆಳೀತಾ ಇರೋದು. ಅವರು ಕಾಫಿಗೆ ಹೊಸಬ್ರು, ಚೇತನ್ ಅಂತ, ಅವರು IT ಇದರಲ್ಲಿ ಕೆಲಸ ಇಂಜಿನಿಯರ್. ಅವರು ಇಲ್ಲಿ ಬಂದು ನನ್ನ ಪರಿಚಯ ಆಗಿ ಅವರ ತೋಟಕ್ಕೆ ಹೋಗಿ ಇದು ಮಾಡಿದ್ದು. ಅವರಿಗೆ ಕಾಡು ಮರ ಎಲ್ಲ ಹಾಗೆ ಇಟ್ಕೊಳ್ಬೇಕು, ನೆರಳು ಜಾಸ್ತಿ ಇರಬೇಕು ಮತ್ತೆ ಅವ್ರು ಸ್ವಲ್ಪ ಪರಿಸರವಾದಿ ಆಗಿಲ್ದೆ ಹಾಗೆ ಬೆಳೆಯೋದ್ರೆ ನಿಮಗೆ ರೋಬಸ್ಟ್ ಆಗೋದಿಲ್ಲ, ಅರಬಿಕ ಬೇಕಾದ್ರೆ ಬೆಳೀರಿ, ನಾ ಹೇಳ್ಬೇಕಾದ್ರೆ ಬೆಳೆದ್ರೆ ಯಾವ ಸ್ಪ್ರೇ ಬೇಡ ಅಂತಿಲ್ಲ, ಅವ್ರು ನಂಬಲಿಲ್ಲ. ಈಗ 3ನೇ ವರ್ಷ ಫಸಲಿಗೆ ಬಂದಿದೆ, ಯಾವುದೇ ತೊಂದರೆ ಇಲ್ಲದೆ ಅರಬಿಕ ಬೆಳೀತಾ ಇದೆ, ತಗೊಳ್ತಾ ಇದ್ದಾರೆ. ಹೌದು. ಆತ್ಮೀಯ ರೈತ ಬಾಂಧವರೇ, ಕಡಿಮೆ ಖರ್ಚಿನಲ್ಲಿ ಅಡಿಕೆ ಕೃಷಿಯನ್ನು ಮಾಡಬೇಕು ಅನ್ನೋಂಥವ್ರು ಅಜ್ಜಿನಿ ಕಂಡ ತಿಮ್ಮಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 944-92-5257. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 944-92-5257. ತುಂಬ ಸಂತೋಷ ತಿಮ್ಮಯ್ಯ ಅವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಕಡಿಮೆ ಖರ್ಚಿನಲ್ಲಿ ಅಡಿಕೆ ಕೃಷಿಯನ್ನು ಹೇಗೆ ಮಾಡಬಹುದು ಅನ್ನೋದನ್ನ ನಿಮ್ಮ ಸ್ವಂತ ಅನುಭವದಿಂದ ತಾವು ಕಂಡುಕೊಂಡಿದ್ದೀರಲ್ಲ, ಆ ಎಲ್ಲ ವಿಚಾರಗಳನ್ನು ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ, ಅರಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಂದ 28,500 ರೂಪಾಯಿ, ಅರಬಿಕಾ ಚೆರಿ 14,300 ರೂಪಾಯಿಂದ 16,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,000 ರೂಪಾಯಿ, ರೊಬೆಸ್ಟಾ ಚೆರಿ 11,000 ರೂಪಾಯಿಂದ 11,900 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಪಾಲೂರು ಕರಳನ ಚೆರುವಾಳಂಡ ಬೆಳ್ಯವ ಅಯ್ಯಂಗ ಇಂದು ಮರಣಪಟ್ಟಿತು. ಚೆರುವಾಳಂಡ ಬೊಳ್ಳು ಬೆಳ್ಯಪ್ಪ ಅಯ್ಯಂಗಡ ಅವ್ವ 93 ವಯತ್ರ ಬೆಳ್ಯವ ಅಯ್ಯಂಗಡ ತಾಮನೆ ಕೂಪದಿರ. ಆಕಿರಿ ಕಾರ್ಯ ನಾಳೆ 1 ಗಂಟೆಕ್ ಪಾಲೂರ್ಲುಳ ಒಕ್ಕ ಕ್ಯಾಕೊಳತು ನಡ್ಪ. ಪೊನ್ನಂಪೇಟೆ ಚಿಕ್ಕಮುಂಡೂರು ಕರಳನ ಮುಂಡುಮಡ ತಿಮ್ಮಯ್ಯ ಶಶಿಮಣಿ ಅಯ್ಯಂಗಡ ಪೊಣ್ಣು ಪಾರ್ವತಿ ಅಯ್ಯಂಗ ಇಂದು ಮರಣಪಟ್ಟಿತು. 83 ವಯತ್ರ ಮುಂಡುಮಡ ಪಾರ್ವತಿ ಅಯ್ಯಂಗಡ ತಾಮನೆ ಕ್ಯಾಚಮಡ ನಾಲ್ಕೇರಿ. ಆಕಿರಿ ಕಾರ್ಯ ನಾಳೆ ಪಲಾಕ 10 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಗಾಳಿಬೀಡು ಮೊಣ್ಣಗೇರಿ ಗ್ರಾಮದ ಯಾಲದಾಳು ದಿವಂಗತ ದೇವಯ್ಯ ಅವರ ಪುತ್ರ ಉತ್ತಯ್ಯ ಲಾಲು ಅವರು ಇಂದು ನಿಧನರಾದರು. 84 ವರ್ಷ ಪ್ರಾಯದ ಉತ್ತಯ್ಯ ಲಾಲು ಅವರ ಅಂತ್ಯಕ್ರಿಯೆ ನಾಳೆ 1 ಗಂಟೆಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಕೋಪಟ್ಟಿ ಗ್ರಾಮದ ಕೀಚನ ದಿವಂಗತ ಚೆಟ್ಟಿಯಪ್ಪನವರ ಮಗ ಮಾದಪ್ಪ ಸಾಬು ಅವರು ಇಂದು ನಿಧನರಾದರು. 71 ವರ್ಷ ಪ್ರಾಯದ ಕೀಜನ ಮಾದಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಕೊಡುಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಪ್ರಸ್ತುತ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿರಿ ಮತ್ತೆ ಮುಂದೆ ನಡೆಯಲಿರುವ ಕೇಂದ್ರ ಸರ್ಕಾರದ ಜಾತಿ ಗಣತಿರಿ ಜಾತಿ ಕಾಲಂಲಿ ಗೌಡ ಉಪಜಾತಿ ಅರೆಭಾಷೆ ಗೌಡ ಮಾತೃಭಾಷೆ ಅರೆಭಾಷೆತ ಎಲ್ಲ ಅರೆಭಾಷೆ ಗೌಡರು ನಮೂದಿಸಕುತ ಕೊಡುಗುಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿಯವು ಕೇಳಿಕೊಂಡಳು. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಂಪೆನ ವಿವರ. ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ನವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳೊಟ್ಟಿಗೆ ನಡೆದ ಸಭೆಯಲ್ಲಿ ಭಾಗವಹಿಸಿ ಕಾರ್ಮಿಕ ಸಂಘಟನೆಗೆ ಹೋಮ್ಸ್ಟೇ ಮತ್ತು ಹೋಟೆಲ್ ಅಸೋಸಿಯೇಷನ್ ಸೇರಿದಂತೆ ಸಂಘ ಸಂಸ್ಥೆಗಳೊಟ್ಟಿಗೆ ಚರ್ಚೆ ನಡೆಸಿದವು. ಈ ಸಂದರ್ಭ ಮಾತನಾಡಿದ ಸಚಿವರು, ಕಾರ್ಮಿಕರಿಗೆ ಕನಿಷ್ಠ ಸಂಬಳದ ವ್ಯವಸ್ಥೆ ಹಾಕು, ಆರೋಗ್ಯ ವಿಮೆ ಸೇರಿದಂತೆ ಸರ್ಕಾರದ ಯೋಜನೆಗಳನ್ನ ಕಾರ್ಮಿಕರಿಗೆ ತಲುಪಿಸೋಕು ಅಂತ ಹೇಳಿದವು. ಕಾರ್ಮಿಕರ ಸಂಬಳದ ಬಗ್ಗೆಯಲ್ಲಿ ದೂರುಗೆ ಬಂದರೆ ಕಂದಾಯ ಕಾರ್ಮಿಕ ಪ್ರವಾಸೋದ್ಯಮ ಪೊಲೀಸ್ ಸೆಸ್ಕ್ ಪಂಚಾಯತ್ ರಾಜ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆಗೆ ಸೇರಿ ಜಂಟಿ ತಪಾಸಣೆ ಮಾಡೋಕು ಅಂತ ಹೇಳಿದವು. ಸಭೆಯಲ್ಲಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಸೇರಿದಂತೆ ಗಣ್ಯರು ಹಾಜರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಡೆಯಿಂದ ಮಕ್ಕ ಮತ್ತು ಯುವಜನರ ಕಲಾ ಪ್ರತಿಭೆಯನ್ನು ಗುರುತಿಸಿ ಅವಕ್ಕೆ ಪ್ರೋತ್ಸಾಹ ಕೊಡಿಕೆ ಮತ್ತು ಅವರ ಕಲಾ ನೈಪುಣ್ಯವನ್ನು ಹೆಚ್ಚು ಮಾಡಿಕೊಂಬಕ್ಕೆ ಹುರುಪು ತುಂಬಿಸಿಗಾಗಿ ಕಲಾ ಪ್ರತಿಭೋತ್ಸವ ಏರ್ಪಾಡು ಮಾಡಿದ್ದು ಬರುವ 9 ತಾರೀಕು ಮತ್ತು 10 ತಾರೀಕು ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆಸುವೆ ಅಂತ ಗೊತ್ತಾಯಿತು. ಬಾಲ ಪ್ರತಿಭೆ ಕಿಶೋರ ಪ್ರತಿಭೆ ಯುವ ಪ್ರತಿಭೆ ಅಂತ 3 ವಿಭಾಗದಲ್ಲಿ ಪೈಪೋಟಿ ಏರ್ಪಾಡಾಗಿದ್ದು ಜಿಲ್ಲಾ ಮಟ್ಟದಲ್ಲಿ ಸುವರ್ಣ ಸ್ಥಾನ ಪಡ್ಕೊಂಡವರನ್ನ ವಲಯ ಮಟ್ಟದ ಪೈಪೋಟಿಗೆ ಆಯ್ಕೆ ಮಾಡಿ ಕಳಿಸುವೆ. ಈ ಪೈಪೋಟಿಗಳಲ್ಲಿ ಭಾಗವಹಿಸಿಕೆ ಆಸಕ್ತಿ ಇರುವ ಅಭ್ಯರ್ಥಿಗ ಅವರವರ ಹೆಸರುಗಳನ್ನ ಸಹಾಯಕ ನಿರ್ದೇಶಕರ ಕಚೇರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಡಿಕೇರಿ ಇಲ್ಲಿ ನೋಂದಣಿ ಮಾಡಿಕೊಳ್ಳಕ್ಕೆ. ಮಡಿಕೇರಿನ ಗಾಂಧಿ ಆಟದ ಬಾಣೆನ ಕಲಾ ಸಂಭ್ರಮ ವೇದಿಕೆಯಲ್ಲಿ ಇದೇ ತಿಂಗಳ 24ನೇ ತಾರೀಕು ನಡೆಯಕ್ಕಿರುವ ಕಾಫಿ ದಸರಲ್ಲಿ ಕಾಫಿ ಕೃಷಿಕರಿಗೆ ಸನ್ಮಾನ, ಕಾಫಿ ಕೃಷಿನ ಬಗೆಯಲ್ಲಿ ಮಾಹಿತಿ ಕೊಡಿಕಿದ್ದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡನವರ ಪರಿಕಲ್ಪನೆಯಿಂದ ಶುರು ಮಾಡಿದ ಕಾಫಿ ದಸರಕ್ಕೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದ್ದು ಈ ಬಗೆಯಲ್ಲಿ ಈ ಸಲ ಸಹ ಕಾಫಿ ದಸರಾ ಆಯೋಜನೆ ಮಾಡೋಳು ಅಂತ ದಸರಾ ಸಂಚಾಲಕ ಅನಿಲ್ ಎಚ್ ಟಿ ನವು ತಿಳಿಸೋಳು. ಕಾಫಿ ದಸರದ ಬಗೆಯಲ್ಲಿ ಕೃಷಿಕರಿಗೆ ಕಾಫಿ ಗುಣಮಟ್ಟ ಕಾದುಕಂಬ ಬಗೆಯಲ್ಲಿ ಭಾರತೀಯ ಕಾಫಿ ಮಂಡಳಿನ ಗುಣಮಟ್ಟ ವಿಭಾಗದ ನಿರ್ದೇಶಕ ಡಾಕ್ಟರ್ ಐಚೆಟ್ಟಿರ ಮಂದಪ್ಪನವು ಮಾಹಿತಿ ಕೊಡಿಕಿದ್ದು 10 ಸಾಧಕ ಕೃಷಿಕರಿಗೆ ಸನ್ಮಾನ ಗೌರವ ಕೊಟ್ಟವೆ ಅಂತ ಸಹ ಗೊತ್ತಾಯಿತು. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಮಿತಿಯಿಂದ ನಾಳೆ ಮಡಿಕೇರಿನ ಕಾವೇರಿ ಹಾಲ್ಲಿ ಪತ್ರಕರ್ತರು ಮತ್ತು ಅವರ ಕುಟುಂಬ ವರ್ಗದವು ಪತ್ರಿಕಾ ಕ್ಷೇತ್ರದ ಸಿಬ್ಬಂದಿಗ ಪತ್ರಿಕೆ ಹಂಚುವವು ಮತ್ತು ಕುಟುಂಬದವಕ್ಕೆ ಉಚಿತ ಆರೋಗ್ಯ ತಪಾಸಣೆನ ಶಿಬಿರ ನಡೆಯಕಿದ್ದು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆಯ 15 ವಿಭಾಗಗಳ ತಜ್ಞರು ಈ ಆರೋಗ್ಯ ತಪಾಸಣಾ ಶಿಬಿರಲ್ಲಿ ಭಾಗವಹಿಸುವೆ ಅಂತ ಗೊತ್ತಾಯಿತು. ಹೊತ್ತಾರೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ್ಟ ನಡೆಯಕ್ಕಿರುವ ಈ ಶಿಬಿರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಸರ್ಕಾರದ ಯೋಜನೆಗಳ ಬಗೆಯಲ್ಲಿ ಆಯುಷ್ಮಾನ್ ಭಾರತ್ನ ಯೋಜನಾಧಿಕಾರಿಗ ಭಾಗವಹಿಸುವೆ ಅಂತ ಗೊತ್ತಾಗಿದ್ದು ಪತ್ರಕರ್ತರ ಕುಟುಂಬದವು ಇದರ ಪ್ರಯೋಜನ ಪಡ್ಕೊಳಕು. ಐತಿಹಾಸಿಕ ಮಡಿಕೇರಿ ದಸರಾ ಹಬ್ಬದ ಬಗೆಯಲ್ಲಿ ಇದೇ ತಿಂಗಳ 22ನೇ ತಾರೀಕಿಂದ 30ನೇ ತಾರೀಕು ಮುಟ್ಟ ಬೇರೆ ಬೇರೆ ಥರದ ಕ್ರೀಡಾ ಚಟುವಟಿಕೆಗ ನಡೆಯಕ್ಕಿದ್ದು ಸೆಪ್ಟೆಂಬರ್ 24ಕ್ಕೆ ಕ್ರೀಡಾಕೂಟದ ಬಗೆಯಲ್ಲಿ ಜಿಲ್ಲಾ ಆಟದ ಬಾಣೆಗೆ ಕ್ರೀಡಾ ಜ್ಯೋತಿ ತಂದವೆ. ಮತ್ತೆ ಅಂದು ವಿಶೇಷ ಚೇತನದವಕ್ಕೆ ಸಹ ಬೇರೆ ಬೇರೆ ಪೈಪೋಟಿಗ ನಡೆದದೆ. ಇದೇ ಸುರುನ ಸಲ ಸ್ನೂಕರ್ ಆಟ ಶುರು ಮಾಡಿಕ್ಕಿದ್ದು ಕ್ರಿಕೆಟ್ ಬಾಕ್ಸಿಂಗ್ ದೇಹದಾಢ್ಯ ಮತ್ತೆ ಕಿಕ್ ಬಾಕ್ಸಿಂಗ್ ಪೈಪೋಟಿ ಸಹ ನಡೆಯಕೊಟ್ಟು ಅಂತ ದಸರಾ ಕ್ರೀಡಾ ಸಮಿತಿನ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಕುಮಾರ್ ದುಗ್ಗಳನವು ತಿಳಿಸಿಳು. ಕಾಲೇಜು ಶಿಕ್ಷಣ ಇಲಾಖೆ ಸರಕಾರಿ ಮಹಿಳಾ 1ನೇ ದರ್ಜೆ ಕಾಲೇಜು ಮಡಿಕೇರಿ ಇವರ ಕಡೆಯಿಂದ ಸರಕಾರಿ 1ನೇ ದರ್ಜೆ ಮಹಿಳಾ ಕಾಲೇಜಿನ ಹೊಸ ಕಟ್ಟಡದ ಉದ್ಘಾಟನಾ ಜಂಬರ ಇದೇ ತಿಂಗಳ 22ನೇ ತಾರೀಕಿಗೆ ಮಡಿಕೇರಿನ ಜೂನಿಯರ್ ಕಾಲೇಜು ಆವರಣದ ಸಭಾಬಾಡಿಯಲ್ಲಿ ನಡೆಯಕ್ಕಿದ್ದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಜಿಲ್ಲೆಯ ಸಚಿವರು ಸಂಸದರು ಜಿಲ್ಲಾ ಮಟ್ಟದ ಅಧಿಕಾರಿಗ ಸೇರಿದಂಗೆ ಶಿಕ್ಷಣ ಇಲಾಖೆನ ಅಧಿಕಾರಿಗ ಹಾಜರಿದ್ದಾವೆ ಅಂತ ಗೊತ್ತಾಯಿತು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಪ್ರಾಯೋಜಕರು ಕೊಡುಗೋಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ನಿವೇಶ್ ಪ್ಲಸ್ನಿಂದ ಮೂಡಲಿದೆ ಹೊಸ ನಗುವೆಂದು ಎಲ್ಐಸಿ ನಿವೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಚ್ ಇನ್ ವ್ಯಾಲಿ ಮಡಿಕೇರಿ. ಫೋನ್ 2255571. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್. ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292. ಮುಳಿಯ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಇದೇ ಸೆಪ್ಟೆಂಬರ್ 30ರವರೆಗೆ ಮುಂದುವರಿಸಲಾಗಿದೆ. ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, ರೇಂಜ್ ಸ್ಟಾರ್ಟ್ಸ್ ಫ್ರಮ್ ₹3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನ್ನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ದಸರಾ ಫೆಸ್ಟಿವಲ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.